ருத்ரசாமானி. ಅಗ್ನಿಂಪು ರನಾಯಿ ನೋರಾ ಚಿತ್ತಾತ್ ಹಿರಣ್ಯ ಚಿದೋಹಂ ಮೂರ್ಧಾನಂದಾಯಿ ವಾರ ಪೃಥಿವ್ಯಾಃ ವೈಶ್ವಾನರಾಂ ಏತಾ ಯಾತಾಮಗ್ನಿಂ ಕಾವ್ಯಂ ಸಂರಾಜಾಮಾತಿ ತಿಂಜೇನಾನಾಂ ಆದನ್ನಪ್ಪತ್ರಾಂಜೇನ ಎಂದದೇವಾ ಹೌ ಹೌ ಹಿಂ ಚಿದೋಹಂ ಚಿದೋಹಂ ಚಿದೋ ಹೌ ವಾ ಕೃತನಿಧನಮಾಜ್ಯದೋಹಂ ಹೌ ಹೌ ಹೌ ಚ್ಯೋಹಂ ಚ್ಯೋಹಂ ಚ್ಯೋಹಂ ಮೂರ್ಧಾನಂದಾಯಿ ವಾರ ಕಿಂ ಪೃಥಿವ್ಯಾಃ ವೈಶ್ವಾನರಾಂ ಹೃದಾ ಯಾತಮಗ್ನಿಂ ಕಾವ್ಯಂ ಸಂರಾಜಾಮಾತಿ ತಿಂಜೇನ ಆನಾಂ ಆಹನ್ನಪ್ಪಂಜೇನ ಎಂದದೇವಾ ಹೌ ಹೌ ಚ್ಯೋಹಂ ಚ್ಯೋಹಂ ಚ್ಯೋ ಹೌ ವಾ ಏ ಋತಾಂ ಅದೀಪ ತಾಯಿ ಮಿತ್ರಾಪ ತಾಯಿ ಕ್ಷತ್ರಾಪ ತಾಯಿ ಸುವಪ್ಪ ತಾಯಿ ಧನಾಪ ತಾಯಿ ನಾಪ ಮನ್ಯೂನಾವೃತ್ರಾಃ ಸೂರ್ಯೇಣ ಸ್ವರಾಡ್ಯಕ್ಯೇನ ಮಾಘಾವಾ ದಕ್ಷಿಣ ಅಸ್ಯ ಪ್ರಿಯಾ ಧನುರಾಜ್ಞಾ ವಿಜಂದಾದ ಆರ ವೃಷಭಸ್ತುಷ್ಟ ಪುತ್ರೇಣ ಶಾಚೀ ಪಾತಿರನ್ನೇ ನಗಯ ಪೃಥಿವ್ಯಾ ಶ್ರೀಣಿಕೋ ಅಗ್ನಿನಾ ವಿಶ್ವಂಭೋತಮ ವಾಯೂನ ವಿಶ್ವಾ ರಾಜಾ ಅಭ್ಯಾಭವದ ಷಟ್ಕಾರೇಣ ದಾವಾಕ್ ಸೋಮೇ ನೋ ಆಪಸಮಿತ್ಯಾ ಪರಮೇಷ್ಠಿ ದೇವಾ ದಿವಿಷಾದ ಸದೇಭ್ಯೋ ಕೋ ದೇವಾ ದೇವೇಭ್ಯೋ ನಾಮ ದೇವಾ ಅಂತರಿಕ್ಷಸಾದ ಸದೇಭ್ಯೋ ಕೋ ದೇವಾ ದೇವೇಭ್ಯೋ ನಾಮ ದೇವಾ ಪ್ರೀಡಾದ ತದೇಭ್ಯೋ ಓ ದೇವಾ ದೇವೇಭ್ಯೋ ಓ ನಾಮ ಹೇ ದೇವಾ ಅಪ್ಸೂಷಾದ ತದೇಭ್ಯೋ ಓ ದೇವಾ ದೇವೇ ಭ್ಯೋ ನಾಮ ದೇವಾ ಭಿಕ್ಷುಸಾದ ಸದೇಭ್ಯೋ ಓ ದೇವಾ ದೇವೇಭ್ಯೋ ನಾಮ ದೇವಾ ತದೇಭ್ಯೋ ಓ ದೇವಾದೇವೇಭ್ಯೋ ಓ ನಾಮಃ ಆವಜ್ಯಾಮಿ ವಾಧನ್ವಾನೋ ಈತೇ ಮನ್ವಿನ್ನಯ ಆಮಸಿ ಕ್ರೀಡೆತಾನ್ನ ಇಹ ಅಸ್ಮಾಭ್ಯಂ ಯೈದಂ ವಿಶ್ವಂ ಭೂತಾಂ ಯೋ ಆಉ ವಾ ನಾಮಃ ಅದೀಪ ತಾಯಿ ಮಿತ್ರಾಪ ತಾಯಿ ಕ್ಷತ್ರಾಪ ತಾಯಿ ಸುವಪ್ಪ ತಾಯಿ ಧನಾಪ ತಾಯಿ ನಮೌತ್ತಾರಿಭ್ಯಶ್ಚೋ ತನ್ವಾನೇ ನಮೋನಿ ಸಂಗಿಭ್ಯಶ್ಚೋ ಪವೀತಿಭ್ಯಶ್ಚ ನಮೋಸ್ಯಭ್ಯಶ್ಚ ಪ್ರತಿದೇದಾನೇಭ್ಯಶ್ಚ ನಮ ಪ್ರವೃತ್ತೇಭ್ಯಶ್ಚ ಪ್ರವ್ಯಾದಿಭ್ಯಶ್ಚ ನಾಮತ್ಸರಭ್ಯಶ್ಚ ಸಾರಿಭ್ಯಶ್ಚ ನಮಃ ಶ್ರೀ ತೇಭ್ಯಶ್ಚ ಶ್ರಾಯಿಭ್ಯಶ್ಚ ನಾಮಸ್ತಿಷ್ಠದ್ಭ್ಯಶ್ಚ ಪಾತಿಷ್ಠದ್ಭ್ಯಶ್ಚ ನಮೋ ಯಾತೇ ಚಾವಿಯದೆ ಚ ನಮಃ ಪಾದೇ ಚಾವಿ ಬಾದಾಯ ಚ ಆವಜ್ಯಾಮಿ ಬಾಧನ್ವಾನು ವೀತೇ ಮನ್ಯುನ್ನಯ ಆಮಸಿ ಕ್ರೀಡೇತಾನ್ನಾಯೀಹ ಅಸ್ಮಾಭ್ಯಂ ಇರಾಭ ಯೈದಂ ವಿಶ್ವಂ ಭೂತಾಂ ಯೋ ಆಉ ವಾ ನಾಮ ಅದೀಪ ತಾಯಿ ಮಿತ್ರಾಪ ತಾಯಿ ಕ್ಷತ್ರಾಪ ತಾಯಿ ಸುವಪ್ಪ ತಾಯಿ ಧನಾಪ ತಾಯಿ ನಾಮ ನಮೋನ್ನಾ ನಮೋನ್ನಾ ಪತಯ ಏಕಾಕ್ಷಾಯ ಚ ಅವಪನ್ನಾದ ಯಾಚ ನಮೋ ನಮಃ ರುದ್ರಾಯ ರಾಸಾದೇ ನಮಸ್ಥಿರಾಯ ಹಿರದನ್ವನೆ ಏ ನಾಮ ಪ್ರತಿಪದಾ ಆಯ ಚ ಪಟರೀ ಮೇ ಚ ನಾಮ ಸ್ತ್ರಿಯಂ ಬಗ ಆಯ ಚ ಕ ಪರ್ದೀನೆ ಚ ನಮ ಆಶ್ರಾಯೇ ಯಶ್ಚ ಪ್ರತ್ಯಾಶ್ರಾಯೇ ಯಶ್ಚ ನಮಃಕ್ರವ್ಯೇ ಯಶ್ಚ ವಿರುಂಭೇ ಯಶ್ಚ ನಮಃ ಸಂವೃತೇ ಚ ಇವೃತೇ ಚ ಆವಜ್ಯಾಮಿ ಪಾಧನ್ವಾನೋ ಈತೇ ಮನ್ನಿನ್ನಯ ಆಮಸಿ ಮೃಡೇತಾನ್ನಾಯೀಹ ಅಸ್ಮಾಭ್ಯಂ ಇಡಾಭ ಯೈದಂ ವಿಶ್ವಂ ಭೂತಾಂ ಯೋ